ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು, ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಹೆಚ್ಚಿನ ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿ ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಥವಾ ನಿಮ್ಮ ಆಶಾ ಕಾರ್ಯಕರ್ತೆಯನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ತಜ್ಞವಾಣಿ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನ ಸಂಸ್ಕರಣೆ ಮತ್ತು ಅದರ ಮೌಲ್ಯವರ್ಧಿತ ಪದಾರ್ಥಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದೀಪಾ ತೇರ್ದಾಳ್ ಅವರಿಂದ ಮಾಹಿತಿ. ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೀಪಾ ತೇರ್ದಾಳ್. ಸಹಾಯಕ ಪ್ರಾಧ್ಯಾಪಕರು ವಿಸ್ತರಣಾ ನಿರ್ದೇಶನಾಲಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಕೇಳುಗರೆ ಮಾವಿನ ಹಣ್ಣಿನ ಸಂಸ್ಕರಣೆ ಮತ್ತು ಅದರ ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ತಿಳಿಯೋಣ. ಹಾಗಾದ್ರೆ ಮಾವಿನ ಹಣ್ಣು ಅಂತ ನಾವು ನೋಡೋಕೆ ಹೋದ್ರೆ ಇದು ಹಣ್ಣುಗಳ ರಾಜ ಅಂತ ಕರಿಬಹುದು. ಯಾಕಂದ್ರೆ ಇದು ಒಂದು ಪ್ರಚಲಿತದಲ್ಲಿರ್ತಕ್ಕಂತಹ ಹಣ್ಣು ಆಗಿದೆ. ಅದು ನಾವು ಈ ಬೇಸಿಗೆ ಸೀಸನ್ ಬಂತು ಅಂತಂದ್ರೆ ಮಾವಿನ ಹಣ್ಣನ್ನ ನೆನೆಸ್ಕೋಂತ ಒಂದು ಸುಗ್ಗಿ ಕಾಲ. ತಾಜಾ ಸೇವನೆಗೂ ಕೂಡ ಸಹಿಯಾಗಿರುತ್ತದೆ ಇದು, ಮತ್ತು ಮೌಲ್ಯವರ್ಧನೆ ಮಾಡಿ ಮತ್ತೆ ಕೃಷಿಯ ಆರ್ಥಿಕತೆಯಲ್ಲಿಯೂ ಕೂಡ ಬೆಳವಣಿಗೆ ಮಾಡತಕ್ಕಂತ ಒಂದು ಪ್ರಮುಖವಾದ ಹಣ್ಣಾಗಿದೆ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸುಮಾರು 63 ತಳಿಗಳನ್ನು ಬೆಳೆಯುತ್ತಿದ್ದು ಅದರಲ್ಲಿ ಮುಖ್ಯವಾಗಿ ಬಂಗನಪಲ್ಲಿ, ಪೈರಿ, ನೀಲಂ, ಅಲ್ಫಾನ್ಸೋ, ಕರಿಶಾಯ್ದ, ಕಾಲ್ಪಾಡಿ, ಮುಂಡಪ್ಪ ಮತ್ತು ಸಿಂಧೂರ, ಮಲ್ಲಿಕಾ, ಮಲಗೋವಾ, ರಸಪೂರಿ, ಆಮ್ಲೆಟ್, ಜೀರಿಗೆ ಹಾಗೂ ಅಪ್ಪಿಮಿಡಿಗಳು ಮುಂತಾದ ತಳಿಗಳು ಸೇರಿವೆ. ಅದೇ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯವು ಎರಡನೇ ಮುಖ್ಯ ಮಾವು ಉತ್ಪಾದಿಸುವ ರಾಜ್ಯವಾಗಿದ್ದು ಸರಿಸುಮಾರು 1.65 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 25 ಜಿಲ್ಲೆಗಳಲ್ಲಿ ಈ ಮಾವನ್ನು ಬೆಳೆಯುತ್ತಾ ಇದ್ದಾರೆ. ಇದರಲ್ಲಿ ಮಾವು ಬೆಳೆಯುವ ಪ್ರಮುಖ ಜಿಲ್ಲೆಗಳಾದ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಸೇರಿವೆ. ಅದೇ ರೀತಿ ಮಾವಿನ ತಳಿಗಳಾದ ಅಪ್ಪೆಮಿಡಿ, ತೋತಾಪುರಿ ಮತ್ತು ಕರಿಶಾಯದ ತಳಿಗಳು ಭೌಗೋಳಿಕವಾದ ಸೂಚ್ಯಂಕ ಅಂದರೆ ಜಿಐ ಟ್ಯಾಗ್ಗಳ ಚಿಹ್ನೆಗಳನ್ನು ಕೂಡ ಹೊಂದಿದ್ದು ಆ ಸ್ಥಳಕ್ಕೆ ಅನನ್ಯವಾಗಿವೆ. ಕರ್ನಾಟಕದಲ್ಲಿ ಬೆಳೆದ ಮಾವಿನ ಹಣ್ಣುಗಳು ದೇಶದಾದ್ಯಂತ ಬೇಡಿಕೆ ಇದ್ದು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದೇ ಆದರೆ ಮಾವಿನ ಹಣ್ಣಿನಲ್ಲಿ ಹೇರಳವಾಗಿ ಬೀಟಾ ಕ್ಯಾರಟಿನ್ ಇದೆ. ಅದು ಎಷ್ಟಿದೆಯಪ್ಪ ಅಂತಂತಂದ್ರೆ 100 ಗ್ರಾಂ ನಾವು ಮಾವಿನ ಹಣ್ಣನ್ನು ಸೇವನೆ ಮಾಡಿದರೆ ಅದರಲ್ಲಿ 2743 ಮೈಕ್ರೋಗ್ರಾಂನಷ್ಟು ಬೀಟಾ ಕ್ಯಾರಟಿನ್ ಅಂಶವನ್ನು ಹೊಂದಿದ್ದು ಇದು ಕಣ್ಣಿನ ಆರೋಗ್ಯ, ಚರ್ಮದ ರಕ್ಷಣೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ. ಇದರ ಜೊತೆಗೆ ವಿಟಮಿನ್ ಸಿ ಕೂಡ ಪ್ರಮುಖವಾಗಿದ್ದು ಇದು 16 ಮಿಲಿಗ್ರಾಂನಷ್ಟು ಹೊಂದಿದೆ 100 ಗ್ರಾಂ ಮಾವಿನ ಹಣ್ಣಿನಲ್ಲಿ. ಸೊ ಇದು ಕೂಡ ರಕ್ತದ ಉತ್ಪಾದನೆ, ಗಾಯದ ಮಾಯುವಿಕೆಯಲ್ಲಿ ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ಅಲ್ಲದೆ ಪ್ರೋಟೀನ್, ಕೊಬ್ಬು, ಶಕ್ತಿ, ನಾರಿನಾಂಶ, ಸರ್ಕರೆ ಪಿಷ್ಟ, ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ, ಥಯಾಮಿನ್, ರೈಬೋಫ್ಲಿನ್, ನಿಯಾಸಿನ್ ಇನ್ನು ಮುಂತಾದ ಪೌಷ್ಟಿಕವಾದ ಒಂದು ಮೌಲ್ಯಯುತವನ್ನು ಈ ಮಾವಿನ ಹಣ್ಣಿನಲ್ಲಿ ನೋಡಬಹುದು. ನಾವು ಕಳೆದ ಬಾರಿ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದ ಕಾರಣ 50% ಮಾವು ಇಳುವರಿಯಲ್ಲಿ ಕುಂಠಿತವಾಗುತ್ತದೆ. ಇದು ಎಲ್ಲಾ ವರ್ಷಗಳಲ್ಲೂ ಏರಿಳಿತ ಇದ್ದೇ ಇರೋದು. ಕಳೆದ ಒಂದು ದಶಕದಿಂದ ಪ್ರತಿ ವರ್ಷವೂ ನಾವು ಹವಾಮಾನ ವೈಪರೀತ್ಯವನ್ನು ನೋಡುತ್ತಲೇ ಬಂದಿದ್ದೇವೆ. ಕೆಲವು ಬಾರಿ ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕೊರತೆ ಇರುತ್ತದೆ, ಇನ್ ಕೆಲವು ಬಾರಿ ಏನನ್ಬಹುದು ಪೂರೈಕೆ ಹೆಚ್ಚಿದ್ದು ಬೇಡಿಕೆ ಕಡಿಮೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು? ಹೆಚ್ಚಿಕೆ ಪೂರೈಕೆ ಆದಾಗ ತಾಜಾ ಮಾವಿನಕಾಯಿ ಅಥವಾ ಹಣ್ಣುಗಳನ್ನು ಹಾಳಾಗದಂತೆ ನಾವು ಸಂರಕ್ಷಿಸಿ ಇಡುವುದಾದ್ರೆ ಹೆಚ್ಚಿನ ಮಟ್ಟದಲ್ಲಾಗುವ ನಷ್ಟವನ್ನು ನಾವು ತಪ್ಪಿಸಬಹುದು. ಆದ್ದರಿಂದ ಆಯಾ ಋತುಮಾನಕ್ಕೆ ತಕ್ಕಂಗೆ ಬರುವಂತಹ ಹಣ್ಣಾಗ್ಲಿ, ತರಕಾರಿ ಆಗ್ಲಿ, ಅಥವಾ ಕಾಯಿಗಳನ್ನಾಗ್ಲಿ ನಾವು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅದರ ಮೂಲಕ ನಾವು ಏನ್ ಮಾಡಬಹುದು, ದಿನ ಅಥವಾ ತಿಂಗಳು ಅಥವಾ ವರ್ಷಾನುಗಂಟ್ಲೆ ಅವುಗಳನ್ನ ಕೆಡದಂತೆ ಶೇಖರಿಸಿ ಇಟ್ಕೋತಾ ಹೋಗ್ಬಹುದು. ಹಣ್ಣುಗಳು ಕೊಯ್ಲಾದ ಕೆಲವು ಸಮಯದಲ್ಲಿ ಕೆಡಲು ಪ್ರಾರಂಭವಾಗುತ್ತದೆ, ಕೆಲವಂತೂ ಕೊಯ್ಲಿನೊಂದಿಗೆ ಕೆಡಲು ಪ್ರಾರಂಭವಾಗುತ್ತದೆ. ಹಣ್ಣು ಸಂಸ್ಕರಣೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಅವುಗಳು ಪಕ್ವವಾದಾಗ ಅವುಗಳನ್ನು ಸಂಗ್ರಹಿಸಿ ಅವುಗಳ ರುಚಿ ಮತ್ತು ಪೌಷ್ಟಿಕ ಅಂಶಗಳು ಹಾಳಾಗದಂತೆ ಅವುಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ರಕ್ಷಿಸಿಡುವುದೇ ಆಗಿದೆ. ವೈಜ್ಞಾನಿಕ ವಿಧಾನ ಅಂದ್ರೆ ಏನು, ಯಾವ ರೀತಿ ನಾವು ಸಂರಕ್ಷಿಸಬೇಕು, ಅವುಗಳು ಸ್ವಾಭಾವಿಕ ರೀತಿಯಲ್ಲಿ ಇರುವಂತೆ ಬಿಟ್ಟರೆ ಅವು ಕೊಳೆತು ಹೋಗುತ್ತವೆ ಮತ್ತು ಮನುಷ್ಯರು ಇವನ್ನು ಸೇವಿಸಲು ಅನರ್ಹವಾಗಿರುತ್ತವೆ. ಹಾಗಾದ್ರೆ ಅವನು ಏನ್ ಮಾಡಬೇಕು? ಹಣ್ಣು ಕೊಳೆತು ಹೋಗುವುದಕ್ಕೆ ಸೂಕ್ಷ್ಮ ಜೀವಿಗಳು ಮತ್ತು ಹಣ್ಣುಗಳಲ್ಲಿ ಇರುವಂತಹ ಕಿಣ್ವಗಳೇ ಮುಖ್ಯ ಕಾರಣ ಆಗಿರುತ್ತದೆ. ಹಾಗಾಗಿ ನಾವು ಕಿಣ್ವಗಳು ಸಹಜವಾಗಿ ಎಲ್ಲಾ ಜೀವಿಗಳ ಅಂಗಾಂಶಗಳಲ್ಲಿ ಇದ್ದರೂ ಕೂಡ ಇದು ಒಂದು ರಾಸಾಯನಿಕ ವಸ್ತು ಅನ್ನಬಹುದು. ಹಾಗಾಗಿ ಹಣ್ಣು ಕೊಳೆತು ಹೋಗುವಂತೆ ಮಾಡುವ ಅತಿ ಮುಖ್ಯ ಸೂಕ್ಷ್ಮ ಜೀವಿಗಳು ಯಾವು ಅಂತ ನೋಡೋದೇ ಆದ್ರೆ ಬ್ಯಾಕ್ಟೀರಿಯಾ, ಅದೇ ರೀತಿ ಈಸ್ಟ್ ಹಾಗೂ ಮೌಲ್ಡ್. ಇದರಿಂದ ಕಿಣ್ವಗಳ ಕಾರ್ಯಾಚರಣೆ ಸ್ಥಗಿತಗೊಳಿಸಬೇಕು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುವುದರಿಂದ ಹಣ್ಣುಗಳನ್ನು ಕೆಡದಂತೆ ಸಂರಕ್ಷಿಸ ಇಡಬೇಕು ಅಂತ ಹೇಳಬಹುದು. ಸೊ ಅದು ವಿಧಾನಗಳನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಒಂದಷ್ಟು ಸಂಸ್ಕರಿತ ಪದಾರ್ಥಗಳನ್ನ ತಯಾರಿಸುವ ಹಂತದಲ್ಲಿರುವಾಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಗ್ರಾಹಕರೇ, ಋತುವಿನಲ್ಲಿ ಅಂದ್ರೆ ಸೀಸನ್ ನಲ್ಲಿ ದೊರೆಯುವ ಉತ್ಕೃಷ್ಟ ದರ್ಜೆಯ ಮಾವಿನ ಹಣ್ಣು ಅಥವಾ ಕಾಯಿಗಳನ್ನ ಋತುವಿನಲ್ಲಿ ಅಂದ್ರೆ ಸೀಸನ್ ನಲ್ಲಿ ದೊರೆತಕ್ಕಂತಹ ಉತ್ಕೃಷ್ಟ ದರ್ಜೆಯ ಮಾವಿನ ಹಣ್ಣು ಮತ್ತು ಕಾಯಿಗಳನ್ನ ಕಡಿಮೆ ಬೆಲೆಯಲ್ಲಿ ಖರೀದಿಸಿ ಏನ್ ಮಾಡಬೇಕು, ಮೌಲ್ಯವರ್ಧನೆ ಮಾಡಿಕೊಳ್ಳೋದ್ರ ಮೂಲಕ ಅದರ ಲಾಭವನ್ನ ಹೆಚ್ಚಿಸಬಹುದು. ಸೊ ಮಾವಿನ ಹಣ್ಣು ಮತ್ತು ಕಾಯಿಗಳನ್ನ ತಾಜಾವಾಗಿ ತಿನ್ನಲು ನಾವು ಜ್ಯೂಸ್ ತಯಾರಿಸಬಹುದು. ಮೌಲ್ಯವರ್ಧನೆ ಮಾಡಲು ಹಣ್ಣಿನ ಉತ್ಪನ್ನಗಳನ್ನ ಉಪಯೋಗಿಸಿಕೊಂಡು ಉಪ್ಪಿನಕಾಯಿಗಳಿಗಾಗಿ ಬಳಸುತ್ತಾರೆ. ಅದೇ ರೀತಿ ವಿವಿಧ ಮಾವಿನ ಹಣ್ಣಿನ ತಳಿಗಳ ಬಳಕೆಯೂ ಕೂಡ ತುಂಬಾ ಹಂತ ಹಂತವಾಗಿ ಹೋಗಬೇಕಾಗುತ್ತದೆ. ಯಾಕಂದ್ರೆ ನಾವು ಎಲ್ಲಾ ತಳಿಗಳು ಎಲ್ಲಾ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನ ಮಾಡಲು ಬರುತ್ತದೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಆದ್ದರಿಂದ ನಾನು ಇವತ್ತಿನ ದಿನ ಒಂದಷ್ಟು ಯಾವ್ಯಾವ ತಳಿಗಳಿದಾವಲ್ಲ ಆಯಾ ತಳಿಗಳು ಯಾವ್ದು ಒಂದು ಮೌಲ್ಯವರ್ಧಿತ ಪದಾರ್ಥವನ್ನ ಮಾಡಕ್ಕೆ ಬಹುಮುಖ್ಯವಾಗಿ ಉಪಯೋಗಿಸ್ತಾರೋ ಅಂತ ಹೇಳೋದೇ ಆದ್ರೆ, ಮೊದಲನೇದಾಗಿ ಅಲ್ಫಾನ್ಸೋ. ಇದು ಇತರೆ ತಳಿಗಳಿಂದ ಸಿಹಿ ಹೆಚ್ಚಾಗಿದೆ, ಅದು ನಮಗೆಲ್ಲರಿಗೂ ಗೊತ್ತು. ಹಾಗೂ ಗಾಢವಾದ ಸುಹಾಸನೆಯುಕ್ತ ಹಣ್ಣಾಗಿದ್ದು ತಾಜಾ ಸವಿಯಲು ಕೂಡ ಇದು ಸೂಕ್ತ ಅಂತ ಹೇಳಬಹುದು. ಇದರಿಂದ ನಾವು ಜಾಮ್, ಅದೇ ರೀತಿ ಜ್ಯೂಸ್, ಅದೇ ರೀತಿ ಸ್ಕ್ವಾಶ್ ಇಂತಹ ಒಂದು ಪದಾರ್ಥಗಳನ್ನ ಮಾಡಲು ಮುಖ್ಯವಾಗಿ ಅಲ್ಫಾನ್ಸೋ ಹಣ್ಣನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದು ಅಲ್ಲದೆ ಬೇಕರಿ ಮತ್ತು ಮಿಠಾಯಿ ತಯಾರಿಕೆಗಳಲ್ಲಿ ಕೂಡ ಹೆಚ್ಚಾಗಿ ಬಳಸ್ತಾರೆ. ಯಾಕಂದ್ರೆ ನಾವು ಮಿಠಾಯಿ ತಯಾರಿಕೆ ಅಂತಂದ್ರೆ ಚಾಕ್ಲೇಟ್ ನೋಡಬಹುದು. ನಾವು ಒಂದು ಚಾಕ್ಲೇಟ್ ನ ಸವಿದ್ರೆ ಅದರಲ್ಲಿ ನಮಗೆ ಮ್ಯಾಂಗೋ ಹಣ್ಣಿನ ರುಚಿ ಬರುತ್ತದೆ ಅಂತ ನೋಡೋದೇ ಆದ್ರೆ ಅದರಲ್ಲಿ ಅಲ್ಫಾನ್ಸೋ ತಳಿ ಇದ್ರೆ ಮಾತ್ರ ಅದು ಆ ರುಚಿ ಬರಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಸಿಂಧೂರ ತಳಿ ಅಂತ ಬರುತ್ತೆ ಒಂದು ಮಾವಿನ ಹಣ್ಣಿಂದು. ಈ ಹಣ್ಣುಗಳು ಸಣ್ಣ ಮತ್ತು ಮಧ್ಯಮ ಗಾತ್ರವಾಗಿದ್ದು ಎರಡೂ ಭಾಗದಲ್ಲಿ ಗಾಢವಾದ ಕೆಂಪು ಅಥವಾ ಕೆಳಗಿನ ಭಾಗ ಹಸಿರು ಬಣ್ಣ ಹೊಂದಿರುತ್ತದೆ. ಸಿಹಿ ಜೊತೆ ಒಂದ್ ಸ್ವಲ್ಪ ಹುಳಿ ರುಚಿ ಕೂಡ ಹೊಂದಿರುತ್ತದೆ. ಇದನ್ನ ತಾಜಾಗಿ ತಿನ್ನಲು ಮತ್ತು ಸಿಹಿ ಅಡಿಗೆ ಖಾರದ ಪದಾರ್ಥಗಳಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಅದೇ ರೀತಿ ಮಲಗೋವಾ ತಳಿ ಅಂತ ಒಂದ್ ಬರುತ್ತದೆ. ಇದು ದೊಡ್ಡ ಗಾತ್ರದ ಹಣ್ಣಾಗಿದ್ದು ಸಣ್ಣ ಗಟ್ಟಿಯಾದ ಬೀಜಗಳನ್ನು ಹೊಂದಿದ್ದು ರಸಯುಕ್ತ ಸುಹಾಸನೆಯ ಹಣ್ಣಾಗಿದೆ. ಇದನ್ನು ಹಲ್ವಾ, ಸಿಹಿ ಉಪ್ಪಿನಕಾಯಿ, ಜ್ಯೂಸ್ ಅಥವಾ ಸಲಾಡ್ ತಯಾರಿಸಲು ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ಮಲ್ಲಿಕಾ ಅಂತ ಒಂದು ತಳಿ ಬರುತ್ತದೆ. ಇದು ಪ್ರತಿ ವರ್ಷ ಕಾಯಿ ಬಿಡುವ ಹೈಬ್ರಿಡ್ ತಳಿಯಾಗಿದ್ದು ಇದನ್ನು ತಿನ್ನಲು ಬಳಸುತ್ತಾರೆ. ಅದೇ ರೀತಿ ದೊಡ್ಡ ಗಾತ್ರದ ಕಾಯಿಯಾಗಿದ್ರೆ ಅದನ್ನ ಇತ್ತೀಚೆಗೆ ಅದು ಪ್ರಸಿದ್ಧಿ ಹೊಂದುತ್ತಾ ಇದೆ ಅಂತ ಹೇಳಬಹುದು. ಮಲ್ಲಿಕಾ ಹಣ್ಣನ್ನ ಅದೇ ರೀತಿ ಸಲಾಡ್ ಆಗಿ ನಾವು ಬಹಳ ಹೆಚ್ಚಾಗಿ ಸೇವನೆ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ತಳಿ ಬರುತ್ತದೆ, ಅಮ್ರಪಾಲಿ ಅಂತ ಹೇಳಿಬಿಟ್ಟು. ಇದು ಕೂಡ ಹೈಬ್ರಿಡ್ ತಳಿಯಾಗಿದ್ದು ಇದು ಕೂಡ ತಾಜಾ ಹಣ್ಣಾಗಿ ತಿನ್ನಲು ಯೋಗವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಜ್ಯೂಸ್ ತಯಾರಿಕೆಯಲ್ಲಿಯೂ ಕೂಡ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಬೆನ್ಶಾನ್ ಅಂತ ಜ್ಯೂಸ್ ಅಥವಾ ಶರ್ಬತ್ ತಯಾರಿಸಲೇ ಬಳಸ್ತಾರೆ. ಆಂಧ್ರಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಇದು ದೊಡ್ಡ ಗಾತ್ರದ ಹಣ್ಣಾಗಿದ್ದು ಇದು ತುಂಬಾ ರುಚಿಯಾಗಿದೆ ಅಂತ ಹೇಳಬಹುದು. ಅದೇ ರೀತಿ ತಮಗೆಲ್ಲ ತಿಳಿದಿರೋ ಹಾಗೆ ಕೇಸರ್ ಹಣ್ಣು ಗೊತ್ತು. ಇದು ಕೇಸರ್ ತಳಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇದನ್ನು ಹೆಚ್ಚಾಗಿ ಜ್ಯೂಸ್ ಮಾಡಲು ಹಾಗೂ ತಿನ್ನಲು ಇದನ್ನ ಉಪಯೋಗಿಸ್ತಾರೆ. ಅದೇ ರೀತಿ ಕಾದರ್ ಅಂತ ಒಂದ್ ತಳಿ ಬರುತ್ತದೆ. ಇದು ವನ ಪ್ರದೇಶಕ್ಕೆ ಹೆಚ್ಚು ಸೂಕ್ತ ತಳಿಯಾಗಿದ್ದು ತಾಜಾ ಆಗಿ ತಿನ್ನಲು ಮತ್ತು ಜ್ಯೂಸ್ಗಾಗಿ ಬೆಳೆಸ್ತಾರೆ. ಅದೇ ರೀತಿ ತಮಗೆಲ್ಲ ಗೊತ್ತಿರುವಂತಹ ಹೆಚ್ಚಾಗಿ ಪ್ರಚಲಿತವಾಗಿರ್ತಕ್ಕಂತಹ ತೋತಾಪುರಿ ಇದೆ. ಇದು ಪ್ರತಿ ವರ್ಷ ಕಾಯಿ ಬಿಡುವ ತಳಿಯಾಗಿದ್ದು ಹೊರದೇಶಕ್ಕೆ ರಫ್ತು ಕೂಡ ಇದನ್ನ ಮಾಡ್ತಾರೆ. ಇದರ ತಿರುಳನ್ನ ಕ್ಯಾನಿಂಗ್ ಮಾಡೋದರ ಮೂಲಕ ಇದನ್ನು ಉಪಯೋಗಿಸ್ತಾರೆ. ತಾಜಾ ಕಾಯಿಯು ತಿನ್ನಲು, ಉಪ್ಪಿನಕಾಯಿ ಮಾಡಲು ಕೂಡ ಬಳಸ್ತಾರೆ. ಅದೇ ರೀತಿ ಬಂಗನ್ ಪಲ್ಲಿ ಅಂತ ಬರುತ್ತದೆ, ಇದು ಕೂಡ ಸವಿಯಲು, ತಾಜಾವಾಗಿ ಸವಿಯಲು ಹೆಚ್ಚಾಗಿ ಬೆಳೆಸುತ್ತಾರೆ. ಅದೇ ರೀತಿ ಇದನ್ನ ಕ್ಯಾನಿಂಗ್, ಜ್ಯೂಸ್ ತಯಾರಿಕೆ ಹಾಗೂ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಹಾಗೂ ಐಸ್ ಕ್ರೀಮ್ಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅದೇ ರೀತಿ ರಸಪೂರಿ ಅಂತ ಹೇಳಿ ಪೈರಿ ಅಂತ ಒಂದಿದೆ, ಇದು ರಸಪೂರಿತವಾಗಿದ್ದು ಹುಳಿ ಚಾಯ ಹೊಂದಿರುವುದರಿಂದ ತಾಜಾಗಿ ಸಹಿಯಲು ಅಥವಾ ಪಾನೀಯ ಮಾಡಿ ಕುಡಿಯಲು ಕೂಡ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ನೀಲಂ ಅಂತ ಒಂದು ತಳಿ ಬರುತ್ತದೆ, ಅದನ್ನ ಸುಹಾಸನಯುಕ್ತವಾದ ತಳಿಯಾಗಿದ್ದು ಇದು ಕೂಡ ಎಲ್ಲ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು ಇದರಲ್ಲಿ ಕೂಡ. ಹಾಗೆ ರೀತಿ ನಾವು ಮುಖ್ಯವಾಗಿ ಉಪ್ಪಿನಕಾಯಿ ತಳಿಗೆ ನೋಡೋದಾದ್ರೆ ಅಪ್ಪಿಮಿಡಿ ಅಂತ ಒಂದು ಬರುತ್ತದೆ. ಇದು ಮಿಡಿ ಉಪ್ಪಿನಕಾಯಿ ಯೋಗ್ಯವಾದ ತಳಿ. ಇದು ಪಶ್ಚಿಮ ಘಟ್ಟದ ಕರಾವಳಿ ತೀರದಲ್ಲಿ ಬೆಳೆಯುತ್ತಿದ್ದು ಇದು ಕರ್ನಾಟಕದ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಬಹುದು. ಇತ್ತೀಚೆಗೆ ಮರಬ್ಬ ಅನ್ನೋದು ಒಂದು ಮೌಲ್ಯವರ್ಧಿತ ಪದಾರ್ಥ ಹೆಚ್ಚಾಗಿ ಪ್ರಚಲಿತವಾಗ್ತಾ ಇದೆ. ಯಾಕಂತಂದ್ರೆ ಇದು ಕಾಯಿ ಇರ್ತಕ್ಕಂತ ತಳಿಗಳಾದ ಯಾವುದು ಹೇಳ್ಬಹುದು ನಾವು, ಮಲ್ಲಿಕಾ ಹೇಳ್ಬಹುದು, ಅದೇ ರೀತಿ ತೋತಪಪುರಿ, ಅದೇ ರೀತಿ ಅಪ್ಪಿಮಿಡಿ, ಇವುಗಳಿಂದ ನಾವು ಏನ್ ಮಾಡಬಹುದು, ಮರಬ್ಬ ಒಂದು ಮೌಲ್ಯವರ್ಧಿತ ಉತ್ಪಾದನೆಯನ್ನು ಉಪಯೋಗಿಸಲು ಈ ತಳಿಗಳು ಹೆಚ್ಚಾಗಿ ಉಪಯೋಗವಾಗ್ತದೆ. ಅದೇ ರೀತಿ ಲೋಕಲ್ ತಳಿಗಳು, ಜೀರಿಗೆ ಮಾವು ತಳಿಗಳು ಕೂಡ ಹೆಚ್ಚಾಗಿ ಅವುಗಳನ್ನ ಉಪ್ಪಿನಕಾಯಿ ತಳಿಗಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ಈ ಹಣ್ಣುಗಳಿಂದ ಅಂದ್ರೆ ಮಾವಿನ ಹಣ್ಣಿನಿಂದ ಯಾವ ರೀತಿ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು, ಯಾವ ರೀತಿ ಅದನ್ನ ಸಂಸ್ಕೃತ ಪದಾರ್ಥಗಳನ್ನ ಮಾಡಬಹುದು ಅಂತಂದ್ರೆ ನಾ ಇವತ್ತು ಒಂದೆರಡು ನಿಮಗೆ ಪ್ರಾಡಕ್ಟ್ಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಮಾವಿನ ಹಣ್ಣಿನ ಶರ್ಬತ್, ಇದು ಮನೆಯಲ್ಲೇ ಮಾಡಬಹುದು ನೀವು. ಇದನ್ನೇನಿಲ್ಲ, ನೀವು ಜಾಸ್ತಿ ದಿನ ಕೆಡದಂತೆ ಸೇವ್ ಮಾಡಿ ಇಡಬೇಕು ಅಂತಂದ್ರೆ ಏನ್ ಮಾಡಿ, ಅದಕ್ಕೆ ಸಿಟ್ರಿಕ್ ಆಸಿಡ್ ಅಥವಾ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತಹ ಒಂದು ರಾಸಾಯನಿಕ ಪದಾರ್ಥಗಳ ಬರ್ತಾವ, ಅವುಗಳನ್ನ ಹಾಕಿ ಇಡೋದ್ರಿಂದ ಇವುಗಳನ್ನ ವರ್ಷಾನ್ಪೂರ್ತಿ ನೀವು ಸೇವ್ ಮಾಡಿ ಫ್ರಿಡ್ಜ್ ನಲ್ಲಿ ಇಡಬಹುದು. ಸೊ ಇದನ್ನ ಯಾವ ರೀತಿ ಮಾಡ್ತಾರೆ ಶರ್ಬತ್ತು, ಒಂದು ವಿಧಾನ ಹೇಳೋದೆ ಆತಂತಂದ್ರೆ ನೀವೇನ್ ಮಾಡಬೇಕು, ಇದರ ಮಾವಿನ ಹಣ್ಣಿನ ತಿರುಳನ್ನ ತಗೊಂಡು ಅದನ್ನ ಮಿಕ್ಸಿಯಲ್ಲಿ ಮಿಶ್ರಣ ಮಾಡಿಕೊಂಡು ತಿರುಳನ್ನ ತೆಗೆದು ಆ ತಿರುಳಿಗೆ ಒಂದು ನೀವು ಈಗ 6 ಕಪ್ ಹಣ್ಣಿನ ರಸ ತೆಗೆದಿರ್ತೀರಿ ಅಂತಂದ್ರೆ ಅದಕ್ಕೆ ಒಂದು 9 ಕಪ್ ಸಕ್ಕರೆ ಹಾಕಿ 4 ಟೀ ಚಮಚ ಸಿಟ್ರಿಕ್ ಆಸಿಡ್ ಮತ್ತು ಒಂದು 3-4 ಅರ್ಧ ಭಾಗದಷ್ಟು ಟೀ ಚಮಚ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಥವಾ ಸೋಡಿಯಂ ಬೆಂಜೋಯೇಟ್ ನ ಒಂದು ರಾಸಾಯನಿಕ ವಸ್ತುಗಳನ್ನ ಹಾಕಿಬಿಟ್ಟು ನಾವೇನ್ ಮಾಡಬೇಕು ಅದನ್ನ ಕರಗಿಸಬೇಕು. ಕರಗಿಸ್ತಾ ಹೋದಾಗ ಅದು ಏನಾಗುತ್ತದೆ ಅಂತಂದ್ರೆ ಹೆಚ್ಚಾಗಿ ಗಟ್ಟಿ ಆಗ್ತಾ ಹೋಗುತ್ತದೆ. ಈ ತರ ನಾವು ಗಟ್ಟಿಯಾಗ್ತಾ ಹೋದಂತಹ ಒಂದು ಮಾವಿನ ಹಣ್ಣಿನ ತಿರುಳನ್ನ ನಾವೇನ್ ಮಾಡಬೇಕು, ಪ್ಯಾಕಿಂಗ್ ಮಾಡಿ ಅದನ್ನ ನಾವು ಗಾಳಿ ಆಡದ ಒಂದು ಅಂದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟರೆ ಅದನ್ನ ಏನ್ ಮಾಡಬಹುದು, ನಾವು ಯಾವಾಗ ಬೇಕೋ ಅವಾಗ ಒಂದು ರಸವನ್ನ ನಾವೇನು ತೆಗೆದ್ಬಿಟ್ಟು ನೀರಿನ ಒಂದು ಬೆರಕೆಯಲ್ಲಿ ನಾವು ಶರ್ಬತ್ ಮಾಡಿ ಕುಡಿಬಹುದು ಅಂತ ಹೇಳ್ತೀನಿ. ಅದೇ ರೀತಿ ಮಾವಿನ ಹಣ್ಣಿನ ಸ್ಕ್ವಾಶ್ ಕೂಡ ಮಾಡಬಹುದು, ಮಾವಿನ ಹಣ್ಣಿನ ಸಿರಪ್ ಕೂಡ ಮಾಡಬಹುದು. ಈ ಸ್ಕ್ವಾಶ್ ಮತ್ತು ಸಿರಪ್ ಗಟ್ಟಿ ಪದಾರ್ಥವಾಗಿರ್ತದೆ. ಇದನ್ನ ಏನ್ ಮಾಡಬಹುದು ಅಂದ್ರೆ ನಾವು ಹೆಚ್ಚಿನ ದಿನದವರೆಗೆ ಇದನ್ನ ಸೇವ್ ಮಾಡಿ ಇರಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಕೂಡ ಮಾಡಬಹುದು. ಇದು ನಾವು ಮನೆಯಲ್ಲೇ ಮಿಲ್ಕ್ ಶೇಕ್ ನ ನಾವು ಪಲ್ಪ್ ಏನಾದ್ರೂ ಸಂಗ್ರಹಣೆ ಮಾಡಿಟ್ಟಿದ್ದು ಅಂದ್ರೆ ಅದಕ್ಕೆ ಒಂದೆರಡು ಕಪ್ ಹಾಲನ್ನ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ನಾವು ಮಿಲ್ಕ್ ಶೇಕ್ ನ ಮಾಡಿ ಒಂದು ಬಿಸಿಲಿನ ತಾಪಕ್ಕೆ ಈ ಒಂದು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಕೊಡಬಹುದು. ಅದೇ ರೀತಿ ಇದು ಮಕ್ಕಳಿಗೂ ಕೂಡ ತುಂಬಾ ರುಚಿಕರವಾದ ಒಂದು ಶೇಕ್ ಅಂತ ಹೇಳಬಹುದು. ಸೊ ಅದೇ ರೀತಿ ಅಂತಂದ್ರೆ ಈಗ ನಾವು ಗೃಹೋದ್ಯಮ ಸ್ಟಾರ್ಟ್ ಮಾಡಕ್ ಹೋಗ್ತೀವಿ. ಸೊ ನಾವ್ ಏನಾದ್ರೂ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು ಅಂತಂದ್ರೆ ನಾವು ಮನೆಯಲ್ಲಿ ಏನ್ ಮಾಡಬಹುದು, ಮಾವಿನ ಹಣ್ಣಿನ ಜಾಮ್ ತಯಾರಿಕೆಯಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಹಾಗಾದ್ರೆ ಜಾಮ್ ನ ನೀವು ಹೇಗ್ ಮಾಡ್ತೀರಾ ಅಂತ ಕೇಳೋದೇ ಆದ್ರೆ ಮಾವಿನ ಹಣ್ಣಿನ ತಿರುಳನ್ನ ತಗೊಂಡ್ಬಿಟ್ಟು ಅದಕ್ಕೆ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನ ಹಾಕಬೇಕು. ಸಕ್ಕರೆಯ ಜೊತೆಗೆ ನಾವೇನ್ ಮಾಡಬಹುದು, ಸಿಟ್ರಿಕ್ ಆಸಿಡ್ ಅಥವಾ ಸೋಡಿಯಂ ಬೆಂಜೋಯೇಟ್ ಅಥವಾ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಈ ತರದ ಒಂದು ರಾಸಾಯನಿಕ ಪದಾರ್ಥಗಳನ್ನ ನಾವು ಸೇರಿಸಿಬಿಟ್ಟು ಮಾವಿನ ಹಣ್ಣಿನ ಜಾಮ್ನ ಮಾಡಬೇಕಾಗುತ್ತದೆ. ಸರಿ, ಹಾಗಾದ್ರೆ ಅದರ ಪ್ರೊಸೀಜರ್ ಏನಪ್ಪ ಅಂತ ತಿಳ್ಕೊಳ್ಳೋದೆ ಆತಂದ್ರೆ ನಾವು ಮೊದಲಿಗೆ ಮಾವಿನ ಹಣ್ಣಿನ ತಿರುಳನ್ನ ತೆಗೆದಿಟ್ಕೊಂಡ್ಬಿಟ್ಟು ಅದನ್ನೇನ್ ಮಾಡಬೇಕು, ಬಿಸಿ ಮಾಡ್ತಾ ಹೋಗ್ಬೇಕು. ಬಿಸಿ ಮಾಡ್ತಾ ಹೋದಾಗ ಅದು ಸಣ್ಣ ಉರಿಯಲ್ಲಿರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ ತಳ ಹೊತ್ತು ಅಂದ್ರೆ ಜಾಮ್ದು ಫ್ಲೇವರ್ ಏನಾಗುತ್ತೆ, ಚೇಂಜ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಗಟ್ಟಿಯಾದ ಒಂದು ದಪ್ಪವಾದ ಪಾತ್ರೆಯಲ್ಲಿ ನಾವು ಅದನ್ನು ಇಟ್ಕೊಂಡ್ಬಿಟ್ಟು ಆ ತಿರಳನ್ನ ನಾವು ಕಾಯಿಸ್ತಾ ಹೋಗ್ಬೇಕು. ಕಾಯಿಸ್ತಾ ಹೋದಾಗ ಸಕ್ಕರೆಯನ್ನ ಮಿಶ್ರಣ ಮಾಡಬೇಕು. ಆ ಸಕ್ಕರೆ ಚೆನ್ನಾಗಿ ಅದರ ಜೊತೆ ಅಡ್ಜಸ್ಟ್ ಆದಾಗ ಏನಾಗುತ್ತೆ, ತಿರುಳು ಗಟ್ಟಿ ಆಗುತ್ತಾ ಬರುತ್ತೆ, ನೀರಿನ ಅಂಶ ಹೋಗುತ್ತೆ. ಸೊ ಹೀಗೆ ಆದಾಗ ನಾವೇನ್ ಮಾಡಬೇಕು, ಒಂದು ಹಂತದಲ್ಲಿ ಜಾಮ್ ಸೆಟ್ ಆಗಿದೆ ಇಲ್ಲ ಅಂತ ನೋಡಿಕೊಳ್ಬೇಕು ಅಂತಂದ್ರೆ ಸಿಂಪಲ್ ಟೆಕ್ನಾಲಜಿ ಇದೆ. ಒಂದು ತಾಟಲ್ಲಿ ನಾವು ನೀರು ಹಾಕ್ಬಿಟ್ಟು ಆ ಒಂದು ಜಾಮ್ ಅಂದ್ರೆ ತಿರುಳು ಮತ್ತೆ ಸಕ್ಕರೆ ಮಿಶ್ರಿತ ಒಂದು ಜಾಮ್ನ ಏನ್ ಮಾಡ್ಬೇಕು, ಹಾಕ್ಬೇಕು ಏನು ನೀರಿನಲ್ಲಿ. ಅವಾಗ ಅದು ಗಟ್ಟಿ ಆಯ್ತು ಅಂತಂದ್ರೆ, ಇಮಿಡಿಯೇಟ್ ಆಗಿ ಗಟ್ಟಿ ಆಯ್ತು ಅಂತಂದ್ರೆ ಅಥವಾ ಒಂದೆಳೆ ಪಾಕ ಬಂತಂದ್ರೆ ಜಾಮ್ ಸೆಟ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಅವಾಗ ನಾವು ಅದನ್ನ ಒಲೆ ಮೇಲಿಂದ ಇಳಿಸಿಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದ ಸ್ಟೀಲ್ ಅಥವಾ ಗ್ಲಾಸಿನ ಒಂದು ಪಾತ್ರೆಯಲ್ಲಿ ಅಥವಾ ಡಬ್ಬದಲ್ಲಿ ನಾವು ಅದನ್ನ ಶೇಖರಣೆ ಮಾಡಬಹುದು. ನಮಗೆ ಏನಾದರೂ ಗಾಜಿನ ಪಾತ್ರೆ ಇಲ್ಲಪ್ಪ ಅಂತಂದ್ರೆ, ನೀವು ಸ್ವಲ್ಪ ಆರಿದ ನಂತರ ನೀವು ಪ್ಲಾಸ್ಟಿಕ್ ಇರುವಂತಹ ಒಂದು ಡಬ್ಬದಲ್ಲಿಯೂ ಕೂಡ, ಅದು ಪೆಟ್ ಬಾಟಲ್ಸ್ ಅಂತ ಹೇಳ್ತಾರೆ ಅವು, ಮತ್ತು ನಾವು FSSI ಇರ್ತಕ್ಕಂತಹ ಒಂದು ಪೆಟ್ ಬಾಟಲ್ಸ್ ನನ್ನೇ ಉಪಯೋಗಿಸಬೇಕು. ಅಂದ್ರೆ ಅದಕ್ಕೇನಂತಾರೆ ಫುಡ್ ಗ್ರೇಡ್ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾವು ಹಾಕಬೇಕಾಗುತ್ತದೆ. ಈ ಇಂಪಾರ್ಟೆಂಟ್ ಯಾಕಂತಂದ್ರೆ ಇದರಲ್ಲಿ ನಾವು ಡೈರೆಕ್ಟ್ ಆಹಾರನ ಸೇರಿಸ್ತಾ ಇರ್ತೀವಿ. ಅದಕ್ಕೆ ನಾವು ಪ್ಲಾಸ್ಟಿಕ್ ಬಳಕೆ ಮಾಡಬೇಕಾದ್ರೆ ಅದು ಫುಡ್ ಗ್ರೇಡ್ ಹೊಂದಿರತಕ್ಕಂತಹ ಪ್ಲಾಸ್ಟಿಕ್ ಅನ್ನ ನಾವು ಉಪಯೋಗಿಸಬೇಕಾಗುತ್ತದೆ. ಈ ರೀತಿ ನಾವೇನ್ ಮಾಡಬಹುದು, ಮಾವಿನ ಹಣ್ಣಿನ ಜಾಮ್ನ ಹಾಕಿಬಿಟ್ಟು ಜಾಮ್ನ ಅದನ್ನೊಳಗೆ ಶೇಖರಣೆ ಮಾಡಿ ಗಟ್ಟಿಯಾಗಿ ನಾವು ಅದನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಆಮೇಲೆ ನಮ್ಗೆ ಯಾವಾಗ ಬೇಕಲ್ಲ ಅವಾಗ ಅದನ್ನ ಉಪಯೋಗಿಸಿಕೊಳ್ಳಬಹುದು. ಇದು ಒಂದು ಮಾವಿನ ಹಣ್ಣಿನ ಜಾಮ್ ತಯಾರಿಕೆ ಹೇಗ್ ಮಾಡಬಹುದು ಅಂತ ಹೇಳ್ಬಹುದು. ಅದೇ ರೀತಿ ನೀವು ಮಾವಿನ ಹಣ್ಣಿನ ಕ್ಯಾಂಡಿ ಮಾಡ್ಬೇಕಂತಂದ್ರೆ, ಇವಕ್ಕೆ ಚೆನ್ನಾಗಿರ್ತಕ್ಕಂತ ಮಾಗಿದ ಮಾವಿನ ಹಣ್ಣನ್ನ ತಗೊಂಡು ಅವುಗಳನ್ನ ಪೀಸ್ ಆಗಿ ಕಟ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಅವನ ಸಕ್ಕರೆ ಜೊತೆ ಬೆರೆಸಿ ಕುದಿಸಿ ತೆಗೆದ ನಂತರ ಅವುಗಳನ್ನ ಒಣಗಿಸಬೇಕು. ಇವುಗಳನ್ನ ಕ್ಯಾಂಡಿಯಾಗಿ ನಾವು ಯಾವಾಗ ಬೇಕಾದ್ರೂ ಸೇವನೆ ಮಾಡಕ ಅನುಕೂಲ ಆಗುತ್ತದೆ. ಅದೇ ರೀತಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ ತಯಾರಿಕೆಗಳಲ್ಲಿ ಈಗ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು, ಈಗ ನಾವೆಲ್ಲಾದ್ರೂ ಐಸ್ ಕ್ರೀಮ್ ಅಂಗಡಿಗೆ ಹೋದು ಅಂದ್ರೆ ಯಾವ ಐಸ್ ಕ್ರೀಮ್ ಬೇಕಂದ್ರೆ ಆ ಸೀಸನ್ ಇರ್ತಕ್ಕಂತಹ ಐಸ್ ಕ್ರೀಮ್ ತಿನ್ನಕ್ಕೆ ಹೆಚ್ಚಾಗಿ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ಇದನ್ನು ಕೂಡ ಈ ಪಲ್ಪ್ ಏನಾದ್ರೂ ನಮ್ ಕಡೆ ಸಂಗ್ರಹ ಇತ್ತಂದ್ರೆ ಅದನ್ನ ನಾವು ಐಸ್ ಕ್ರೀಮ್ ಬಳಕೆಯಲ್ಲಿ ಕೂಡ ಮಾಡಿಬಿಟ್ಟು ಅದನ್ನ ಕೊಡಬಹುದು. ಅದೇ ರೀತಿ ಮಾವಿನ ಹಣ್ಣಿನ ಕೇಸರಿ ಬಾತ್ ಕೂಡ ನಾವು ಮನೆಯಲ್ಲಿ ಮಾಡಬಹುದು. ಸೊ ಇದಕ್ಕೇನಿಲ್ಲ, ನೀವು ಮಾವಿನ ಹಣ್ಣಿನ ಪಲ್ಪ್ ಇತ್ತಂದ್ರೆ ನೀವು ಶೀರಾ ಏನ್ ಮಾಡ್ತಿರಲ್ಲ ಅದ್ರದ್ದು ಕೇಸರಿ ಬಾತ್ ಪ್ರೊಸೀಜರ್ ಕರೆಕ್ಟ್ ಆಗಿರುತ್ತಲ್ಲ, ಅದಕ್ಕೇನೆ ನೀವು ಒಂದ್ ಅಥವಾ ಎರಡು ಸ್ಪೂನ್ ಪಲ್ಪ್ ನ ಆಡ್ ಮಾಡ್ಬಿಟ್ರೆ ಅಂದ್ರೆ ನಿಮ್ಗೆ ರುಚಿಯುಕ್ತವಾದ ಕೇಸರಿ ಬಾತ್ ಗಳನ್ನು ಕೂಡ ಪಡಿಬಹುದು. ಅದೇ ರೀತಿ ಮಾವಿನ ಹಣ್ಣಿನ ಹಲ್ವಾ ಮಾಡ್ತೀವಿ. ಹಲ್ವಾ ಮಾಡ್ಬೇಕಂತಂದ್ರೆ ಹಾಲಿಗೆ ಸಕ್ಕರೆಯನ್ನ ಕರಗಿಸಿ ಮಾವಿನ ಹಣ್ಣಿನ ತಿರುಳನ್ನ ಹಾಕ್ಬಿಟ್ಟು ಅದಕ್ಕೆ ತುಪ್ಪ ಗೋಡಂಬಿ ಏಲಕ್ಕಿ ಪುಡಿ ಹಾಕಿ ಬೇಯಿಸ್ತಾ ಹೋದಾಗ ಹಲ್ವಾ ಒಂದು ಹದಕ್ಕೆ ಬಂತಂತಂದ್ರೆ ಅದನ್ನ ಒಂದು ತುಪ್ಪ ಸೌರದ ತಟ್ಟೆಯಲ್ಲಿ ಹಾಕ್ಬಿಟ್ಟು ಸಮತಟ್ಟಾಗಿ ಮಾಡಿ ಆ ಆಕಾರಕ್ಕೆ ನಾವು ಕಟ್ ಮಾಡಿದ್ವು ಅಂದ್ರೆ ಮಾವಿನ ಹಲ್ವಾ ಕೂಡ ರೆಡಿ ಆಗ್ತದೆ. ಅದೇ ರೀತಿ ಹೆಚ್ಚಾಗಿ ಮಾವಿನ ಹಣ್ಣು ಬಂತಂತಂದ್ರೆ ನಾವೆಲ್ಲ ಇಷ್ಟಪಟ್ಟು ಮಾಡ್ತಕ್ಕಂಥದ್ದು ಕೊನೆ ಪ್ರಾಡಕ್ಟ್ ನ ಹೇಳ್ತಾ ಇದ್ದೀನಿ, ಅದು ಶೀಕರಣೆ, ಮಾವಿನ ಹಣ್ಣಿನ ಶೀಕರಣೆ ಅಂತ ಬಹಳ ಹೆಚ್ಚಾಗಿ ನಮ್ ಕಡೆ ಎಲ್ಲ ಮಾಡ್ತಾರೆ. ಅದು ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹುಬ್ಳಿ ಈ ಕಡೆ ಎಲ್ಲ ಶೀಕರಣೆ ಅಂತ ಮಾಡಿದ್ರೆ ನಾ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಾಗಿ ಏನು ಹೇಳುವಂತದ್ದೇ ಇಲ್ಲ. ಯಾಕಂದ್ರೆ ಇದನ್ನ ನಾವು ಮಾವಿನ ಹಣ್ಣು ಬಂತ ಸುಗ್ಗಿ ಬಂತಂತಂದ್ರೆ ಒಂದ್ ಕೆಜಿ ತಗೊಂಡ್ಬಂದು ಅಂತಂದ್ರೆ ಅದನ್ನ ಏನ್ ಮಾಡ್ತೀವಿ, ಸ್ಕ್ವೀಸ್ ಮಾಡ್ಬಿಟ್ಟು ತಿರುಳನ್ನ ತೆಗೆದು ಅದಕ್ಕೆ ಸಕ್ಕರೆಯನ್ನ ಹಾಕ್ಬಿಟ್ಟು ಕುದಿಸಿ ಏನ್ ಮಾಡ್ತೀವಿ, ಅದಕ್ಕೊಂದ್ ಸ್ವಲ್ಪ ಏಲಕ್ಕಿ ಫ್ಲೇವರ್ ಹಾಕಿದ್ವು ಅಂದ್ರೆ ಮಾವಿನ ಹಣ್ಣಿನ ಶೀಕರಣಿ ರೆಡಿ ಆಗುತ್ತೆ. ಅದನ್ನ ನಾವು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಅಥವಾ ಹಾಗೇನು ಕೂಡ ಒಂದು ಪದಾರ್ಥವಾಗಿ, ಸಿಹಿ ಪದಾರ್ಥವಾಗಿ ಹೆಚ್ಚಾಗಿ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಇದಲ್ದನೆ ನಾವು ಸಮ್ಮ ಒಂದು ಡ್ರೈಡ್ ಪ್ರಾಡಕ್ಟ್ ಒಂದು ಮಾಡಬೇಕು ಅಂತ ನಾವು ಹೌದು ಅಂತಂದ್ರೆ ಮುಖ್ಯವಾಗಿ ಮಾವಿನ ಹಣ್ಣಿನ ಹಪ್ಪಳ ಕೂಡ ಪ್ರಚಲಿತವಾಗ್ತಾ ಇದೆ. ಸೊ ಹಪ್ಪಳದಲ್ಲಿ ಕೂಡ ನಾವು ಏನ್ ಮಾಡಬಹುದು, ಮಾವಿನ ಹಣ್ಣಿನ ಹಾಕಬಹುದು ಅಂತ ಹೇಳ್ತಾ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಕರೆದ್ಬಿಟ್ಟು ಈ ಕಾರ್ಯಕ್ರಮದ ತುಂಬಾ ಪ್ರಾಡಕ್ಟ್ ಗಳಿದಾವೆ. ನಿಮಗೇನಾದ್ರೂ ಅದರ ಬಗ್ಗೆ ತರಬೇತಿ ಕಾರ್ಯಕ್ರಮಗಳು ಬೇಕು ಅಂತಂತಂದ್ರೆ ನಮ್ಮ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ನಮಗೆ ಒಂದು ಫೋನ್ ಕಾಲ್ ಮೂಲಕ ಕೂಡ ಹೇಳಿದ್ರು ಅಂದ್ರೆ ನಾವಿಲ್ಲಿ ತಯಾರಿಸಿ ಮಾಡ್ತಕ್ಕಂತ ಒಂದು ಘಟಕ ಕೂಡ ಇದೆ, ನೀವಿಲ್ಲಿ ಬಂದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬಹುದು ಅಂತ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ತಮ್ಮ ಜೊತೆ ಹಂಚಿಕೊಳ್ಳಕ್ ಇಷ್ಟಪಡ್ತೀನಿ. 7899285785 7899285785. ಧನ್ಯವಾದಗಳು. ಇದುವರೆಗೆ ಮಾವಿನ ಹಣ್ಣಿನ ಸಂಸ್ಕರಣೆ ಮತ್ತು ಅದರ ಮೌಲ್ಯವರ್ಧಿತ ಪದಾರ್ಥಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ದೀಪಾ ತೀರ್ಥಾಳ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸ್ನೇಹಿತರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಬಳ ವಾದನವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಭಾರತವನ್ನು ಎಲ್ಲ ಬಗೆಯ ಬಂಧನದಿಂದಲೂ ಹಂಗಿನಿಂದಲೂ ಬಿಡುಗಡೆ ಮಾಡಿ ಇಚ್ಛೆ ಕಂಡಲ್ಲಿ ತಪ್ಪು ಮಾಡಲಿಕ್ಕೂ ಕೂಡ ನಿರ್ಬಂಧವಿಲ್ಲದಂತಹ ರಾಜ್ಯ ಘಟನೆಗಾಗಿ ನಾನು ಶ್ರಮಿಸುತ್ತೇನೆ. ಅತ್ಯಂತ ಕಡು ಬಡವನೂ ಕೂಡ ಇದು ನನ್ನ ದೇಶ, ಇದರ ಏಳಿಗೆಯಲ್ಲಿ ನನ್ನ ಮಾತಿಗೂ ಬೆಲೆ ಇದೆ ಎಂದು ಹೇಳುವಂತಹ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲಿನ ವರ್ಗ ಕೆಳಗಿನ ವರ್ಗ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಜಾತಿಯವರೂ ಕೂಡಿ ಬಾಳುವಂತಹ ಸ್ವಾತಂತ್ರ್ಯ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಅಂತಹ ಭಾರತದಲ್ಲಿ ಅಸ್ಪೃಶ್ಯತೆಯ ಶಾಪಕ್ಕೆ ಎಡೆ ಇರಲಾಗದೆ, ಹಾಗೆಯೇ ಮದ್ಯವೇ ಮೊದಲಾದ ಮಾದಕ ಪದಾರ್ಥಗಳಿಗೂ ಎಡೆ ಇರಲಾಗದು. ಮಹಿಳೆಯರು ಪುರುಷರಿಗೆ ಇರುವ ಹಕ್ಕುಗಳನ್ನು ಪಡೆಯುವರು. ಬೇರೆ ಯಾರ ಶೋಷಣೆಗೂ ಹೋಗದೆ, ನಮ್ಮನ್ನು ಯಾರು ಶೋಷಣೆಗೂ ಒಳಗು ಮಾಡದೆ ಬಾಳುವುದರಿಂದ ಮತ್ತು ಸಕಲ ಜಗತ್ತಿನೊಡನೆಯೂ ನಾವು ಸ್ನೇಹದಿಂದ ಇರುವುದರಿಂದ ನಮಗೆ ಅತ್ಯಂತ ಚಿಕ್ಕದಾದ ಸೈನ್ಯ ಸಾಕಾಗುವುದು. ಮೂಕ ಜನಕೋಟಿಯ ಹಿತಕ್ಕೆ ಅಡ್ಡಬಾರದ ಎಲ್ಲ ಹಕ್ಕು ಬಾಧ್ಯತೆಗಳು ಅವು ಹೊರಗಿನವರದ್ದಾಗಿರಲಿ ಒಳಗಿನವರದ್ದಿರಲಿ ಜಾಗರೂಕತೆಯಿಂದ ರಕ್ಷಿಸಲ್ಪಡುವವು. ವೈಯಕ್ತಿಕವಾಗಿ ನನಗೆ ಸ್ವದೇಶಿ ವಿದೇಶಿ ಎಂಬ ಭಿನ್ನ ಭೇದವೂ ಸೇರುವುದಿಲ್ಲ. ಇದುವೇ ನನ್ನ ಕನಸಿನ ಸ್ವತಂತ್ರ ಭಾರತ. ಇದರ ಹೊರತು ಬೇರೆ ಯಾವುದರಿಂದಲೂ ನನಗೆ ತೃಪ್ತಿಯಾಗದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು. ರಾಜ ಶರ ವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ. ಯಾರು ಯಾರು ನೀ ಯಾರು ಅಂತ ಕೇಳದ ರಾಜ. ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ? ಇಲ್ಲ ಇಲ್ಲ, ನಾನು ಬದುಕಬೇಕು. ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ. ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.